ಪಾವನ ಪುಣ್ಯನಾಮ ನೆನೆಯುವ ದಿನವೇ ಶುಭ ದಿನವು ನಿನ್ನಯ ಪಾವನ ಪುಣ್ಯನಾಮ ನೆನೆಯುವ ದಿನವೇ ಶುಭ ದಿನವು ನಿನ್ನಯ ಅಮೃತ ನುಡಿಗಳ ನನದಿ ಸ್ಮರಿಸಿದ ಕ್ಷಣವೇ ಮಂಗಳವು ಪತಿತ ಪಾವನ ಸೀತಾರಾಮ ಭಾರತ ಮಾತೆಯ ಕೋಟಿ ವರುಷಗಳ ತಪಸ್ಸು ನೀಡಿದ ಫಲ ನೀನು ವರುಷಗಳ ತಪಸ್ಸು ನೀಡಿದ ಫಲ ನೀನು ಭಾರತೀಯರ ದಾಸ್ಯ ಹರಿಸಲು ದೇವನು ತಂದ ವರ ನೀನು ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ ಪತಿತ ಪಾವನ ಸೀತಾರಾಮ ದ್ವೇಷ ಅಸೂಯೆ ಭೇದ ಭಾವವ ತೊರೆಯಿರೆಂದು ಉಪದೇಶಿಸಿರೆ ದ್ವೇಷ ಅಸೂಯೆ ಭೇದ ಭಾವವ ತೊರೆಯಿರೆಂದು ಉಪದೇಶಿಸಿರೆ ಸತ್ಯ ಅಹಿಂಸೆಯ ವ್ರತದ ಮೊಗೆಯ ಜಗದೆಲ್ಲ ನೀ ತೋರಿಸಿದೆ ಪ್ರಭುಪತಿ ರಾಮ